ಹಿಂದಿನ ಪದ್ಯದಲ್ಲಿ ದೇವತೆಗಳಿಗೆ ವರ್ಣಾಶ್ರಮಗಳು ಇಲ್ಲ, ಆದರೆ ಗುರು ಶಿಷ್ಯ ಭಾವ ಇದೆ ಅಂತ. ಏನು ವರ್ಣಾಶ್ರಮ ಧರ್ಮಗಳಿಲ್ಲ ಅಂತಂದರೆ, ದೇವತೆಗಳಲ್ಲಿ ಈ ವರ್ಣದಲ್ಲೇ ಅಥವಾ ಈ ಆಶ್ರಮದಲ್ಲೇ ಇಂತಿಂಥ ಧರ್ಮಕರ್ಮಗಳನ್ನು ಮಾಡಬೇಕು ಅಂತ ಯಾವುದೇ ನಿಯಮ ಇಲ್ಲ. ಅವರು ಸಾಂಶರಾಗಿದ್ದರಿಂದ ಏಕಕಾಲದಲ್ಲಿ ಒಂದೊಂದು ಅಂಶದಿಂದ ಎಲ್ಲ ವರ್ಣ ಎಲ್ಲ ಆಶ್ರಮಗಳ ಆಚಾರವನ್ನು ತಪ್ಪದೇ ಕಟ್ಟುನಿಟ್ಟಾಗಿ ಆಚರಣೆಯನ್ನು ಮಾಡ್ತಾರೆ. ಸೂತ್ರ ಭಾಷ್ಯದ 3ನೇ ಅಧ್ಯಾಯದಲ್ಲಿ ಸರ್ವವರ್ಣಾಃ ಸರ್ವಾಶ್ರಮಃ ಸರ್ವಂ ಹೇತೆ ಕರ್ಮ ಕುರುವಂತಿ, ವರ್ಣ ಆಶ್ರಮ ಆಚಾರ ಮಾಡಲೇಬೇಕು ಅಂತ ನಿರ್ಬಂಧನೂ ಅವರಿಗೆ ಇಲ್ಲ, ಮಾಡದೇ ಇದ್ದರೆ ಪಾಪ ಇಲ್ಲ. ಆ ರೀತಿಯಾಗಿ ನಿಯಮದಿಂದ ಆಚರಣೆ ಮಾಡಿದರೆ ಮತ್ತಷ್ಟು ಮುಕ್ತಿಯಲ್ಲಿ ಸುಖದ ಔನ್ನತ್ಯ ವೃದ್ಧಿ ಅನ್ನೋದು ದೊರಕುತ್ತೆ. ಸ್ವರೂಪದಲ್ಲಿ ಸಮಾನರಾದವರಲ್ಲಿ ವರ್ಣಾಶ್ರಮ ಪ್ರಯುಕ್ತವಾಗಿ ತಾರತಮ್ಯ ಉಂಟಾಗುವುದೂ ಇಲ್ಲ ಅನ್ನೋ ವಿಚಾರವನ್ನು ಅಲ್ಲಿ ತಿಳಿಸ್ತಾರೆ. ಈಗ 48ನೇ ಪದ್ಯದಲ್ಲಿ ದೇವಗಂಧರ್ವರು ಮನುಷ್ಯ ಗಂಧರ್ವರು ಮತ್ತು ಚಕ್ರವರ್ತಿಗಳ ವಿಚಾರವನ್ನು ತಿಳಿಸ್ತಾರೆ. ಚಿರಪಿತೃಗಳಿಂದ ಅದಮ ಗಂಧರ್ವರು ಗಳೆನಿಪರು ದೇವನಾಮಕ ಕೊರತೆ ಎನಿಸುವ ಚಕ್ರವರ್ತಿಗಳಿಂದ ಗಂಧರ್ವ ನರಳು ಉತ್ತಮರೆನಿಸುವರು 1288 ಗುಣದಲ್ಲಿ ಹಿರಿಯರೆನಿಪರು ಕ್ರಮದಿ ದೇವಾವೇಶ ಬಲದಿಂದ. ಗಂಧರ್ವರಲ್ಲಿ 2 ವಿಧ, ಮನುಷ್ಯ ಗಂಧರ್ವರು ದೇವಗಂಧರ್ವರು ಅಂತ. ಈ ಗಂಧರ್ವರಲ್ಲೂ ಯೋಧರು ನಾಯಕರು ನರ್ತಕರು ಹೀಗೆ ಅನೇಕ ವಿಧ ಜೀವರಿದ್ದಾರೆ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಚಿರಪಿತೃದೇವತೆಗಳಿಗಿಂತ ದೇವಗಂಧರ್ವರು 100 ಗುಣದಿಂದ ಅಧಮರು. ದೇವನಾಮಕ ಅನ್ನೋ ಶಬ್ದದಿಂದ ದೇವ ಅಂದರೆ ಗಂಧರ್ವ ವರ್ಗ ಅಂತ. ಹಿಂದೆ ಹೇಳಿರ್ತಕ್ಕಂಥ ಕರ್ಮಜ ದೇವತಾ ಕಕ್ಷಕ್ಕೆ ಸೇರಿದ ದೇವಗಂಧರ್ವರನ್ನು ಬಿಟ್ಟು ಉಳಿದ ದೇವಗಂಧರ್ವರನ್ನು ಇಲ್ಲಿ ತಗೋಬೇಕು. ಮನುಷ್ಯ ಗಂಧರ್ವರು ಅಂದರೆ ದೇವಗಂಧರ್ವರಿಗಿಂತ 100 ಗುಣದಿಂದ ಅಧಮರು. ದೇವಾವೇಶದ ಪ್ರಯುಕ್ತ ದೇವಗಂಧರ್ವರು ನರಮ ಗಂಧರ್ವರಿಗಿಂತ ಅಥವಾ ಮನುಷ್ಯ ಗಂಧರ್ವರಿಗಿಂತ ಉತ್ತಮರು. ದೇವತೆಗಳ ಆವೇಶ ಇರೋ ಪ್ರಯುಕ್ತ ಕರ್ಮಜ ದೇವತಾ ವರ್ಗದಲ್ಲಿ ಸೇರಿರ್ತಕ್ಕಂಥ ಪ್ರಿಯವ್ರತ ಮಾಂದಾತ ಮೊದಲಾಗಿರ್ತಕ್ಕಂಥ ಶ್ರೇಷ್ಠ ಚಕ್ರವರ್ತಿಗಳನ್ನು ಬಿಟ್ಟು ಉಳಿದ ರಾಜರುಗಳೆಲ್ಲರೂ ನರಗಂಧರ್ವರಿಗಿಂತ 100 ಗುಣಗಳಿಂದ ಕಡಿಮೆ. ಮಾನುಷೋತ್ತಮರು ಈ ಚಕ್ರವರ್ತಿಗಳಿಗಿಂತ 100 ಗುಣಗಳಿಂದ ಅಧಮರು. ಚಕ್ರವರ್ತಿಗಳಲ್ಲಿ ದೇವತ ಆವೇಶ ಇರೋದರಿಂದ ಅವರು ಮಾನುಷೋತ್ತಮರಿಗಿಂತ ಉತ್ತಮರು ಅಂತೇಳಿ. ಆ ಮಾನುಷೋತ್ತಮರನ್ನೇ ನರೋತ್ತಮ ಅಂತ ಈ ರೀತಿಯಾಗಿ. ಚಕ್ರವರ್ತಿಗಳಲ್ಲಿ ರಾಜರಾಜೇಶ್ವರ ರೂಪದಿಂದ ಪರಮಾತ್ಮನ ವಿಭೂತಿ ರೂಪ ಇದೆ ಅಂತ ಹಿಂದೆ ತಿಳಿಸಿದರು. ದೇವಾವೇಶ ಬಲದಿಂದ ಹಿರಿಯರು ಕಿರಿಯರು ಅಂದರೆ ಸೋತ್ತಮರು ಸ್ವಾವರರು. ತಾರತಮ್ಯ ಕ್ರಮದಿಂದ ಮನುಷ್ಯೋತ್ತಮರಿಗಿಂತ ಚಕ್ರವರ್ತಿಗಳು 100 ಗುಣ ಹೆಚ್ಚು, ಚಕ್ರವರ್ತಿಗಳಿಂದ ನರಗಂಧರ್ವರು ಉತ್ತಮರು, ನರಗಂಧರ್ವರಿಗಿಂತ ದೇವಗಂಧರ್ವರು ಜ್ಯೇಷ್ಠರು ಶ್ರೇಷ್ಠರು, ದೇವಗಂಧರ್ವರಿಗಿಂತ ಪಿತೃದೇವತೆಗಳು ಚಿರಪಿತೃಗಳು. ಹೀಗೆ ಆರೋಹಣ ಕ್ರಮದಲ್ಲಿ ತಾರತಮ್ಯವನ್ನು ತಿಳ್ಕೋಬೇಕು. ಇಲ್ಲಿ 100 ಗುಣಗಳನ್ನು 1288 ಅನ್ನೋ ಸಂಖ್ಯೆಯಿಂದ 12 + 88 ಅಂದರೆ 100 ಗುಣಗಳು ಅಂತ ಈ ರೀತಿಯಾಗಲಿ ತಿಳಿಸ್ತಾರೆ. ಹಾಗಾದರೆ ದೇವಗಂಧರ್ವರು ಅಂದ್ರೇನು, ಮನುಷ್ಯ ಗಂಧರ್ವರು ಅಂದರೆ ಏನು ಅಂತ ಮುಂದಿನ ಪದ್ಯದಲ್ಲಿ 49ನೇ ಪದ್ಯದಲ್ಲಿ ಸ್ಪಷ್ಟೀಕರಣ ಕೊಡ್ತಾರೆ. ದೇವತೆಗಳಿ ಪ್ರೇಷ್ಠರೆನಿಪರು ದೇವಗಂಧರ್ವರುಗಳು ಅವರಿಂದ ಆವಕಾಲಕ್ಕೂ ಶಿಕ್ಷಿತರು ನರನಾಮ ಗಂಧರ್ವ ಕೇವಲ ಅತಿ ಸದ್ಭಕ್ತಿಪೂರ್ವಕ ಯಾವುದಿಂದ್ರಿಯಗಳ ನಿಯಾಮಕ ಶ್ರೀವರನೆ ಎಂದರಿತು ಭಜಿಪರು ಮಾನುಷೋತ್ತಮರು. ದೇವಗಂಧರ್ವರುಗಳು ದೇವತೆಗಳಿಗೆ ಸಾಕ್ಷಾತ್ ಸೇವೆ ಮಾಡ್ತಕ್ಕಂಥವರು. ಅವರಿಂದ ಯಾವ ಕಾಲಕ್ಕೂ ಆದೇಶವನ್ನು ಪಡೆಯುವವರು ಮನುಷ್ಯ ಗಂಧರ್ವರು. ಅಂದರೆ ಮನುಷ್ಯ ಗಂಧರ್ವರಿಗೆ ದೇವಗಂಧರ್ವರ ಆದೇಶದಂತೆ ನಿಯಮನ ಕಾರ್ಯ. ಬಹಳ ಉತ್ತಮವಾಗಿರ್ತಕ್ಕಂಥ ಭಕ್ತಿಯಿಂದ ಎಲ್ಲ ಇಂದ್ರಿಯಗಳ ನಿಯಾಮಕರು ಶ್ರೀರಮಣನೇ ಅಂತ ತಿಳ್ಕೊಂಡು ಬದಿಸುವಂತಹ ನರರು ಮನುಷ್ಯೋತ್ತಮರು ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಆದ್ದರಿಂದ ದೇವಗಂಧರ್ವರು ತಮಗಿಂತ ಉತ್ತಮರಾಗಿರ್ತಕ್ಕಂಥ ದೇವತೆಗಳಿಂದ ಮತ್ತು ಚಿರಪಿತೃದೇವತೆಗಳಿಂದನೂ ಕೂಡ ನಿಯಮ್ಯರು, ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡುವಂಥವರು. ಆದ್ದರಿಂದ ಪ್ರೇಷ್ಠರೆನಿಪರು ಅಂತ. ಮನುಷ್ಯ ಗಂಧರ್ವರು ಅಥವಾ ನರನಾಮ ಗಂಧರ್ವ ಸರ್ವಕಾಲದಲ್ಲೂ ದೇವಗಂಧರ್ವರಿಂದ ನಿಯಮನಕ್ಕೆ ಒಳಪಟ್ಟಂಥವರು. ಅಂದರೆ ಅವರ ಅಂಕಿತಕ್ಕೆ ಒಳಪಟ್ಟು ಕಾರ್ಯವನ್ನು ಮಾಡುವಂಥವರು. ದೇವಗಂಧರ್ವರಿಂದ ಮನುಷ್ಯ ಗಂಧರ್ವರಿಗೆ ಉಪದೇಶ ಆಜ್ಞೆ ಇತ್ಯಾದಿ ಎಲ್ಲ. ದೇವಗಂಧರ್ವರು ನರಗಂಧರ್ವರು ಚಕ್ರವರ್ತಿಗಳಿಗಿಂತ ಅಥವಾ ರಾಜರಿಗಿಂತ ತಾರತಮ್ಯದಲ್ಲಿ ಅವರರಾಗಿರ್ತಕ್ಕಂಥ ಮಾನುಷೋತ್ತಮರು ಅತ್ಯಂತ ಭಕ್ತಿ ಪುರಸರವಾಗಿ ಸಕಲೇಂದ್ರಿಯಗಳ ನಿಯಾಮಕ ಸರ್ವೋತ್ತಮನಾಗಿರ್ತಕ್ಕಂಥ ಲಕ್ಷ್ಮೀಪತಿಯಾದ ಪರಮಾತ್ಮನೇ ಅಂತ ಉತ್ತಮವಾದ ಜ್ಞಾನ ಅನುಸಂಧಾನ ಪೂರ್ವಕವಾಗಿ ಭಗವಂತನ ಮಹಾಮಹಿಮೆಗಳನ್ನು ಅನವರತ ಸ್ತೋತ್ರ ಮಾಡ್ತಾ ಭಜಿಸ್ತಾರೆ. ತಮಗಿಂತ ಉತ್ತಮರಾಗಿರ್ತಕ್ಕಂಥವರಲ್ಲಿ ಶ್ರದ್ಧಾಭಕ್ತಿಗಳನ್ನು ಹೊಂದಿ ಅವರನ್ನು ಸೇವೆ ಮಾಡ್ತಾರೆ. ದೇವಗಂಧರ್ವರು ನೇರವಾಗಿ ದೇವತೆಗಳ ಮುಖದಿಂದಲೇ ಆಜ್ಞೆಯನ್ನು ಪಡಿತಕ್ಕಂಥವರು. ದೇವಗಂಧರ್ವರ ಮೂಲಕ ಆಜ್ಞೆಯನ್ನು ಪಡೆದು ಅದನ್ನು ನಡೆಸುವಂಥವರು ಮನುಷ್ಯ ಗಂಧರ್ವರು. ಮಾನುಷೋತ್ತಮರು ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನೇ ಮುಖ್ಯ ಪ್ರಭು. ಅವನೇ ಸರ್ವ ಪ್ರೇರಕ, ಸರ್ವ ನಿಯಾಮಕ, ಸರ್ವತ್ರ ವ್ಯಾಪ್ತ, ಎಲ್ಲರೂ ಅವನ ಅಧೀನರು ಅಂತ ಈ ರೀತಿಯಾಗಿ ಚಿಂತನೆ ಮಾಡೋರೆ ಮನುಷ್ಯೋತ್ತಮರು ಅಂತ ತಿಳಿಸ್ತಾರೆ.